ಇದಕ್ಕೆ ಔಷಧ ಉಂಟ ಅಲ್ಲ. ನೀವೀಗ ಎಂತ ತಿಂದದ್ದು ಹೇಳಿ, ಪೂರಿ ತಿಂದದ್ದು ಮತ್ತೆ ಎಣ್ಣೆಯಲ್ಲಿ ತಿಂದದ್ದಾಗುದಿಲ್ಲ ಅಂತ ಹೇಳ್ತಾ ಇದ್ರಿ, ಮತ್ತೆ ಯಾಕೆ ತಿಂದದ್ದು ಹಾಗಿದ್ರೆ? ಅದು ಎಂತಾಯ್ತು ಗೊತ್ತುಂಟ, ನಾನು ಮತ್ತು ನಮ್ಮೊಬ್ಬ ಫ್ರೆಂಡ್ ಅಪರೂಪಕ್ಕೆ ಸಿಕ್ಕಿದ. ಅವ ಹೋದಾಗ ಒಂದು ಹೋಟೆಲ್ಗೆ ಹೋದೆವು. ಹೋಗಿ ನಾನು ಎಂತದ್ದು ತಿನ್ನೋದು ಬೇಡ ಅಂತ ಯೋಚನೆ ಮಾಡಿದ್ದು. ಆದ್ರೆ ಅವ ಹೇಳಿದ, ಇಲ್ಲಿ ಪೂರಿ ಬಾರಿ ಒಳ್ಳೇದಾಗ್ತದೆ ಅಂದ. ಪೂರಿ ಮತ್ತೆ ಬಾಜಿ ಬೆಳಿ ಬೆಳಿಗ್ಗೆ ಏಳು ಆಯ್ತಲ್ಲ, ಅದು ತಿನ್ನುವಾಗ ಬಾರಿ ಖುಷಿ ಆಯ್ತು. ಆಮೇಲೆ ಒಂದು ಹೊಟ್ಟೆ ಉರಿಲಿಕ್ಕೆ ಶುರುವಾಯ್ತು ಭಯಂಕರ. ಮೂರು ದಿವಸ ಆಯ್ತು, ಇವತ್ತಿನವರೆಗೂ ಹೊಟ್ಟೆಯಲ್ಲಿ ತಲೆನೋವು ಪೂರ್ತಿ ಹೋಗ್ಲಿಲ್ಲ. ಈಗ ರತ್ನಕ್ಕ ಈಗ ಇದನ್ನ ವಿಶ್ಲೇಷಣೆ ಮಾಡಿರ್ಬೇಕು. ಯಾಕಂದ್ರೆ ಈ ಎಣ್ಣೆ ತಿಂಡಿಗಳ ಅಭ್ಯಾಸ ಏನು ಅಂದ್ರೆ, ಎಣ್ಣೆ ಒಂದು ಸಾರಿ ಅದರಲ್ಲಿ ಏನಾದರೂ ವಸ್ತುವನ್ನ ಖರೀದಿ ಮಾಡಿದ ನಂತರ ಎರಡನೇ ಬಾರಿ ಮೂರನೇ ಸಾರಿ ಅದನ್ನ ಮತ್ತೆ ಮತ್ತೆ ಬಿಸಿ ಮಾಡಿ ಕುದಿಸಿ ಎಣ್ಣೆ ಅದನ್ನ ಉಪಯೋಗಿಸಿದ್ರೆ ಅದು ಹಾಳಾಗ್ತದೆ. ಅದರಲ್ಲಿ ಕರಿದಂತಹ ಪದಾರ್ಥವನ್ನು ನಾವೇನಾದರೂ ತಿನ್ನುವುದಕ್ಕೆ ಹೋದ್ರೆ ಹೊಟ್ಟೆ ಕೆಟ್ಟು ಹೋಗ್ತದೆ. ಹೌದು, ಆ ಎಣ್ಣೆ ಕೆಂಪಾಗುವವರೆಗೆ ಅದರಲ್ಲಿ ಕರಿಬಾರದಂತೆ. ಮತ್ತೆ ಹಸಿವಾಗ್ತಾ ಇರುವ ಹೊಟ್ಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಇವರು ಪೂರಿ ತಿಂದದ್ದು, ಅದು ಪೂರಿ ಬೆಳಗಿನ ತಿಂಡಿ ಅಲ್ಲ, ಮಧ್ಯಾಹ್ನವೋ ಸಾಯಂಕಾಲವೋ ತಿನ್ಬಹುದು ತಿಂಡಿ. ಹೌದು, ಅದು ನನಗೆ ಒಂದು ಸಲ ತಿಂದ್ರೆ ಏನಾಗ್ಲಿಕ್ಕಿಲ್ಲ ಅಂತ ತೋರಿತು. ಆದ್ರೆ ಯಾವುದೇ ಅಮೃತವಾದ್ರೂ ವಿಷವಾಗ್ತದೆ. ಹೌದು, ಅತಿ ಆಗಬಾರದು ಅಂತ. ಹೌದು, ಈಗ ಅದಕ್ಕಿಂತ ಈಗ ಎಂತ ಮಾಡುದು ಅಂತ ರತ್ನ ಹೇಳು. ಅದಕ್ಕೆ ಈಗ ನಾನು ಹೋಗುವಾಗ ಕೊಡ್ತೇನೆ, ಏನಾದ್ರೂ ಕೊಡ್ತೇನೆ. ಹರಳೆಣ್ಣೆ ಅಲ್ಲಲ್ಲ, ಹರಳೆಣ್ಣೆ ತೆಂಗಿನೆಣ್ಣೆ ಅಲ್ಲ. ಈಗ ಆಗ್ಲಿ ಆಗಲ್ಲ, ಅದು ಒಂದು ವಿಷಯ ಹೇಳಿದ್ದು ನಾನು. ಆದ್ರೆ ಅದಕ್ಕೆ ಒಂದು ಮದ್ದುಂಟು. ಈ ಹೊಟ್ಟೆ ನೋವು ಆಗುವುದು ಸಾಮಾನ್ಯವಾಗಿ ಅಜೀರ್ಣದಿಂದ ಆಗುವಂತಹದ್ದು. ಅದು ಸರಿಯಾಗಬೇಕಿದ್ರೆ ಒಂದು ಹೊತ್ತು ಉಪವಾಸ ಮಾಡಬೇಕು. ಉಪವಾಸ ಮಾಡಿದ್ರೆ ಅಜೀರ್ಣ ಆದದ್ದು ಕೂಡ ಸರಿ ಹೋಗ್ತದೆ ಅಂತ. ನಾಳೆಗಾಗುವ ಸರಿ ಆಗ್ತದೆ ಅಲ್ಲ, ಉಪವಾಸ ಮಾಡುದು ಇದಕ್ಕೆ ಔಷಧ. ಹೌದು, ಲಂಘನಂ ಪರಮ ಔಷಧಂ. ಅದು ಎಲ್ಲದಕ್ಕೂ ಆಯ್ತು, ಎಲ್ಲದಕ್ಕೂ ಆಯ್ತು. ಈಗ ಇದೆಲ್ಲ ವಿಷಯ ಸರಿ. ಹೌದು, ನಾನ್ ಯಾಕೆ ಹೇಳಿದ್ದು ಇದಕ್ಕೆ ಅಂತ ಹೇಳಿದ್ರೆ, ನನಗೆ ಬೇಗ ಇದು ಗುಣ ಆಗ್ಬೇಕೀಗ. ಹೌದು ಹೌದು, ಯಾಕೆ? ನಾಳ್ದು ಕ್ರಿಸ್ಮಸ್ ಬಂತು. ನೋಡಿ ಶಾಮಣ್ಣ, ಇದು ಯಾಕೆ ಪುನಃ ಕ್ರಿಸ್ಮಸ್ ನ ಟೈಮ್ ಅಲ್ಲಿ ಅವರಿಗೆ ತಿನ್ಲಿಕ್ಕೆ ಸಿಗ್ತದೆ, ಎಲ್ಲಿಯಾದ್ರೂ ಹೋಗಿ ಸಿದ್ಧತೆಯೊಂದಿಗೆ ಹಬ್ಬಕ್ಕೆ ತಯಾರಿ ಮಾಡಬೇಕು. ಅಲ್ಲ, ಹೀಗೆ ಅಂತ ಆಗುವಾಗ ಕೊಟ್ಟ ತಿಂಡಿ ಬಿಡ್ಲಿಕ್ಕುಂಟ, ಅದಕ್ಕೆ ಬೇಗ ಗುಣ ಆಗಿ. ಬರೀ ಗುಣ ಆದ್ರೆ ತೊಂದರೆ ಆಗ್ತದೆ, ಯಾಕಂತ ಹೇಳಿದ್ರೆ ಕೂಡ್ಲೆ ತಿಂದ್ರೆ ಮತ್ತೆ ಅದಕ್ಕೆ ಹಳತ್ತು ನೆನಪಾಗ್ತದೆ. ಆದ್ರಿಂದ ಸ್ವಲ್ಪ ಒಂದು ಸಹಜ ಸ್ಥಿತಿಗೆ ಬರಬೇಕು, ಅದಕ್ಕೊಂದು ಅರ್ಜೆಂಟ್ ಆಗಿ ಔಷಧ ಬೇಕು ನನಗೆ. ಅದು ಈಗ ಒಂದು ಹೇಳಿ ಆಯ್ತು, ಇನ್ನು ಹೆಚ್ಚಿನ ಔಷಧಿ ಬೇಕು ಅಂದ್ರೆ ರತ್ನ ಕೊಡಬಹುದು. ಈಗ ಕ್ರಿಸ್ಮಸ್ಗಿಂತ ಮೊದಲು ಒಂದು ಎರಡು ದಿವಸ ಮೊದಲು 23ನೇ ತಾರೀಕು ರೈತರ ದಿನ ಅಂತ ಬರ್ತದೆ ಅಂತೆ. ರೈತರ ದಿನ, ರೈತರ ದಿನ ಅಂತ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳೆಲ್ಲ ಚರಣ್ ಸಿಂಗ್ ಅವರು ಅವರ ಹುಟ್ಟಿದ ದಿನವನ್ನ ರೈತರ ದಿನ ಅಂತ ಆಚರಣೆ ಮಾಡ್ತಾ ಇವೆ ಅಂತ. ಸಾಮಾನ್ಯವಾಗಿ ಈಗ ರೈತರು ಅಂದ್ರೆ ಈಗ ಕಳೆದ 2 ವರ್ಷದಿಂದ ಸಾಕಷ್ಟು ಗಲಾಟೆಗಳನ್ನೆಲ್ಲ ಮಾಡ್ತಾ ಇದ್ರು, ಆ ಕೃಷಿ ಕಾಯ್ದೆಯ ವಿರುದ್ಧ ಹೋರಾಟವನ್ನೆಲ್ಲ ಮಾಡ್ತಾ ಇದ್ರು. ಅದು ತಾತ್ಕಾಲಿಕವಾಗಿ ಈಗ ನಿಂತಿದೆ ಈಗ. ಆದರೂ ಕೂಡ ಈ ವರ್ಷ ಈಗ ಮೊನ್ನೆ ರೈತರೆಲ್ಲ ಹೇಳ್ತಾ ಇದ್ರು, ಬೇರೆ ಬೇರೆ ಬೆಳೆಯನ್ನು ನೋಡಿದರೆ ಗೇರು ಆಗ್ಬೋದು, ಅಡಿಕೆ ಆಗ್ಬೋದು, ಅಥವಾ ತರಕಾರಿ ಹಣ್ಣು ಹಂಪಲಾಗ್ಬೋದು. ತರಕಾರಿ ಅಂದ ತಕ್ಷಣ ಬೆಲೆ ಏರಿಕೆಯಾಗಿದೆ, ಅದು ಬೇರೆ ವಿಷಯ. ಎಲ್ಲವೂ ಕೂಡ ಮಳೆಗೆಲ್ಲ ಕೊಚ್ಚಿಕೊಂಡು ಹೋಗಿದೆ ಅಂತ. ಈ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಈ ವೈಪರೀತ್ಯ ಇದೆಯಲ್ಲ, ಇದು ಬೆಳೆಗಾರರಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ ಅಂತ. ಹೌದು, ಯಾಕಂದ್ರೆ ಒಂದು ದಿವಸ ಮಳೆ, ಒಂದು ದಿವಸ ಬಿಸಿಲು, ಮತ್ತೆ ಮಳೆ. ಮತ್ತೊಂದು ರತ್ನಕ, ಈಗ ಸಾಮಾನ್ಯವಾಗಿ ಈ ಹಲಸಿನಕಾಯಿ, ಮಾವಿನಕಾಯಿ ಇಂತಹ ಹಣ್ಣು ಹಂಪಲುಗಳ ಹಣ್ಣು ಎಲ್ಲ ಮಿಡಿ ಬಿಡುವಂತಹದ್ದು ಚಳಿಗಾಲದಲ್ಲಿ. ಹೌದು, ಈ ವರ್ಷ ಚಳಿಗಾಲವೇ ಇಲ್ಲಲ್ಲ. ಇಲ್ಲ ಇಲ್ಲ, ಒಂದೆರಡು ದಿನ ಚಳಿ ಇತ್ತಷ್ಟೇ, ಮತ್ತೆ ಇಲ್ವೇ ಇಲ್ಲ. ಇನ್ನೊಂದು, ಈಗ ಶಾಮಣ್ಣ, ಈಗ ಬೆಳೆಗಾರರು ಕಷ್ಟಪಟ್ಟು ಬೆಳೆಸ್ತಾರೆ, ಆದ್ರೆ ಅವರಿಗೆ ಸಿಗುವುದು ಎಷ್ಟು ಅದರಿಂದ ಅಂತ ಅನ್ನೋದು ಇನ್ನೊಂದು ಪ್ರಶ್ನೆ ಇದೆ ಅಲ್ಲ. ಅದೇ ನನಗೆ ಯೋಚನೆ. ಅದು ಈಗ ಸೌತೆ ನಿನ್ನೆ ಕೇಳಿದ್ರೆ 100 ದಾಟಿದೆ. ಹೌದು, ಎಲ್ಲ ತರಕಾರಿಗೂ 100-120 ಸೌತೆಗೆ 100 ದಾಟಿದ್ರೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾನ್ಯ ಒಂದು ನಮ್ಮಲ್ಲಿ ಒಂದು ಅಂದಾಜು ಉಂಟು ಏನು ಅಂತ ಹೇಳಿದ್ರೆ, ಸೌತೆಗೆ ಇದ್ದದ್ರಲ್ಲಿ ಕಡಿಮೆ ಕ್ರಯ ಅಂತ, ಅದಕ್ಕೆ 100 ದಾಟಿದೆ ಈಗ. ಈ ಸೌತೆಗೆ 100 ದಾಟಿದ್ರೆ ಈ 100 ರೂಪಾಯಿ ರೈತನಿಗೆ ಸಿಗ್ತದಾ ಅಂತ ನನಗೆ. ಹೌದು, ಯಾಕಂದ್ರೆ ಒಂದು ವೇಳೆ ಸಿಕ್ಕಿದ್ರೆ ಇವರು ಸಿಕ್ಕಾಪಟ್ಟೆ ಶ್ರೀಮಂತರಾಗಬೇಕಿತ್ತು. ಹೌದು ಹೌದು, ಆದರೆ ಯಾವುದೇ ತರಕಾರಿ ಅಂಗಡಿಗೆ ಹೋಗಿ ಕೇಳಿದ್ರೂ ಕೂಡ ತರಕಾರಿ ಸ್ಟಾಕ್ ಇಲ್ಲ, ಮಾಲ್ ಇಲ್ಲ, ಹಾಗಾಗಿ ಬೆಲೆ ಏರಿಕೆ ಆಗಿದೆ ಅಂತ. ಸ್ವತಃ ನಾನು ತರಕಾರಿ ಬೆಳಿತೇನಂತ ಯೋಚನೆ ಮಾಡಿದರೂ ಕೂಡ ಈ ಮಳೆ ಈ ಚಳಿಯಿಂದಾಗಿ ತರಕಾರಿ ಆಗ್ತಾ ಇಲ್ಲ. ಹೌದು, ಅದೇ ಹಾಕಿದ ಬೀಜವು ಕೂಡ ಕೊಚ್ಚಿಕೊಂಡು ಹೋಯ್ತು ಅಂತ ಹೇಳಿ ಹೌದು ಹೇಳ್ತಾ. ನಮ್ಮ ನಮ್ಮ ಈಗ ತಾರಸಿಯಲ್ಲಿ ಕೂಡ ಬಗ್ಗೆ ಎಲ್ಲ ಮಾತಾಡ್ತಿದ್ದಿಲ್ಲ, ತಾರಸಿ ಬೆಳೆದವನಿಗೂ ಕೂಡ ಮಳೆಯಿಂದಾಗಿ ಹೂ ಬಿಡ್ತಾ ಇಲ್ಲ, ಹೂ ಬಿಟ್ಟರೂ ಕೂಡ ಅದು ಕೊಳ್ತು ಹೋಗ್ತದೆ, ತರಕಾರಿ ಅಂತೂ ಬರುವುದಿಲ್ಲ. ಮತ್ತೊಂದು ಶಾಮಣ್ಣ, ಈಗ ತಾರಸಿಯಲ್ಲಿ ಅಥವಾ ಮನೆಯ ಹಿತ್ತಿಲಲ್ಲಿ ಏನಾದ್ರೂ ತರಕಾರಿ ಬೆಳೆಸಿದ್ರೆ ಅದು ಅವರವರ ಉಪಯೋಗಕ್ಕೆ ಆಗುವಷ್ಟು ಬೆಳೆಸ್ತಾರೆ, ಕೆಲವೊಮ್ಮೆ ಮಾರಾಟಕ್ಕೆ ಸಿಗುವುದಿಲ್ಲ. ಮಾರಾಟದ ವಿಚಾರ ಆಮೇಲೆ, ಮೊದಲು ಸ್ವಂತಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಹೌದು, ಹಾಗಿರುವಾಗ ಬೇಡಿಕೆ ಜಾಸ್ತಿ ಆಗುವಾಗ ಸಹಜವಾಗಿ ಅದಕ್ಕೆ ಬೆಲೆ ಕೂಡ ಜಾಸ್ತಿ ಆಗುದು ಅಲ್ವಾ ಸುರೇಶ್ ಅಣ್ಣ? ಆದ್ರೆ ಆದ್ರೆ ರತ್ನಕ್ಕ, ನಾನು ಯೋಚನೆ ಮಾಡುದು, ಹೂ ಬಿಟ್ಟು ಮಿಡಿಯಾಗಿ ಅದು ಬೆಳೆದು ಕಾಯಿಯಾಗಿ ಸಿಕ್ಕುವುದಕ್ಕಿಂತ ಮೊದಲು ಒಂದಷ್ಟು ಗಡ್ಡೆ ತರಕಾರಿಗಳನ್ನ ಬೆಳೆದ್ರೆ ಹೇಗೆ? ಅದು ಹೌದು, ಆದ್ರೆ ಹಳ್ಳಿಯಲ್ಲಿ ಈಗ ನನ್ನ ಮನೆ ಹತ್ರ ಉಂಟಲ್ಲ ಹೆಗ್ಗಣಗಳು, ಹೆಗ್ಗಣ ಹಂದಿ ಕಾಟ, ಒಂದು ಸುವರ್ಣಗೆಡ್ಡೆಯನ್ನು ನಾನು ನೋಡದೆ ಸುಮಾರು ಸಮಯ ಆಯ್ತು. ಬೆಳೆಸಿದ್ದು ಮನೆಯಲ್ಲಿ ಬೆಳೆದದ್ದು ಅಂತ ಸಿಗುವುದೇ ಇಲ್ಲ. ತೆಂಗಿನಕಾಯಿ ಇರ್ಬೋದು, ಸುವರ್ಣಗೆಡ್ಡೆ ಇರ್ಬೋದು, ಮುಂಡಿ ಇರ್ಬೋದು, ಒಂದು ಕೂಡ ಸಿಗುವುದಿಲ್ಲ ಸುರೇಶ್ ಅಣ್ಣ. ಹೌದೌದು, ನಮ್ಮ ಫ್ರೆಂಡ್ಗಳೆಲ್ಲ ಹೇಳ್ತಾ ಇದ್ರು, ಇದ್ದ ಮುಂಡಿಯನ್ನೆಲ್ಲ ಅದು ಒಕ್ಕಿ ಒಕ್ಕಿ ಅದು ಬಿಸಾಕಿ ಹೋಗಿದೆ ಅಂತ ಹೇಳಿ. ಹೌದು, ಆದ್ರೆ ಒಂದು ಪಾಪ ಅನಿಸ್ತದೆ, ಮಾತ್ರ ಅವುಗಳಿಗೆ ತಿನ್ಲಿಕ್ಕಿಲ್ಲದೆ ಬರುವುದು ಅಲ್ವಾ ಅವುಗಳು? ಅದು ಸರಿ, ಆದ್ರೆ ವಿಶೇಷ ಅಂದ್ರೆ ನಾವು ಹಾಕಿದ್ದನ್ನೇ ಅದು ತಿನ್ನುವುದಲ್ವಾ? ಅದು ಹೌದು. ಅದಕ್ಕೆ ಕೆಲವೊಂದು ಉಪಾಯಗಳಿವೆ, ಕೆಣಿ ಅಂತ ಹೇಳ್ಬೋದು. ಈಗ ಗ್ರೋ ಬ್ಯಾಗ್ ಅಂತ ಬರ್ತದೆ, ಚಿಕ್ಕ ಚಿಕ್ಕ ಗೋಣಿ ಚೀಲದ ಹಾಗೆ ಅಥವಾ ಪ್ಲಾಸ್ಟಿಕ್ ಚೀಲದ ಹಾಗೆ, ಅಂಥದ್ರಲ್ಲಿ ಬೆಳೆಯನ್ನ ಬೆಳೆದು ಈ ಗಡ್ಡೆ ತರಕಾರಿಗಳನ್ನು ಹಾಕಿ ನಮ್ಮ ಮನೆಯ ಸುತ್ತಮುತ್ತ ಇಟ್ಟರೆ ಅಲ್ಲಿಗೆ ಹಂದಿ ಕಾಟ ಬರುವುದಿಲ್ಲ. ಸ್ವಲ್ಪ ದೂರ ಆದ್ರೆ ಬರಬಹುದು ಕಣ್ಣಿಗೆ ಕಾಣದಿದ್ದಾಗ. ಹಂದಿ ಬರುವುದಿಲ್ಲ, ಆದ್ರೆ ಇದು ಹೆಗ್ಗಣ, ಹೆಗ್ಗಣ ಹೆಗ್ಗಣಕ್ಕೂ ಬರದ ಮೇಲ್ಗಡೆ ಏನಾದರೂ ಅದಕ್ಕೆ ಬಲೆ ಏನಾದರೂ ಹಾಕಬೇಕಪ್ಪ. ಅದು ಈ ಗ್ರೋ ಬ್ಯಾಗ್ ಅನ್ನು ಅದು ತುಂಡು ಮಾಡುವುದಿಲ್ಲ? ಇಲ್ಲ ಇಲ್ಲ, ಹಾಗೆ ಅಂತದ್ದೇನು ಸಮಸ್ಯೆ ಬರ್ಲಿಕ್ಕಿಲ್ಲ. ಹಾಗಿದ್ರೆ ಅದರಲ್ಲಿ ಮಾಡಿದ್ರೆ ಉತ್ತಮ ಉತ್ತಮ ಅಂತ. ಮತ್ತೆ ಒಂದು ಸಾರಿ ಹಾಕಿ ಮಳೆಗಾಲದಲ್ಲಿ ಇಟ್ಟು ಬಿಟ್ರೆ ಅದು ಅದರ ಪಾಡಿಗೆ ಬೆಳೀತಾ ಇರ್ತದೆ. ಈಗ ಇನ್ನು ಏನು ನವೆಂಬರ್ ಡಿಸೆಂಬರ್ ಜನವರಿ ಟೈಮ್ಗೆ ಅದನ್ನು ತೆಗೆದ್ರೆ ಆಯ್ತು. ಅದು ಸರಿಯೇ, ಒಂದು ನೀರು ಮಾತ್ರ ಅದಕ್ಕೆ ಒಂದು. ಮಳೆಗಾಲದಲ್ಲಿ ನೀರು ಬೇಡಲ್ಲ? ಅಲ್ಲ, ಮಳೆಗಾಲದಲ್ಲಿ ಅಲ್ಲ, ಮಳೆಗಾಲದ ತರಕಾರಿ ಅದು. ಹೌದು, ಬೇಸಿಗೆಯಲ್ಲಿ ನೆಟ್ಟು ಬೆಳೆಸ್ಲಿಕ್ಕೆ ಇಲ್ಲ. ಈ ಮಳೆ ನಿಂತೋಯ್ತಲ್ಲ, ಈಗ ಇನ್ನು ಬೇಡ, ನೀರು ಬೇಡ, ಅದು ಒಣಗಿ ಆಯ್ತು. ಈಗ ಗಡ್ಡೆ ಮಣ್ಣಿನಲ್ಲಿ ಇರ್ತದೆ, ತೆಗೆಯುವುದು ಊಟ ಮಾಡೋದು ಅಷ್ಟೇ. ಅಂದ್ರೆ ಶಾಮಣ್ಣನ ಯೋಚನೆ ನೋಡಿ, ಮಳೆಗಾಲದಲ್ಲಿ ಬೇರೆ ತರಕಾರಿಗಳೆಲ್ಲ, ಈಗ ಮಳೆ ನಿಂತ ನಂತರ ರೆಡಿ ಆಗ್ತದೆ ಗಡ್ಡೆ ತರಕಾರಿ. ನೀವು ಒಂದು ತಿಂಗಳು ಎರಡು ತಿಂಗಳು ಈಗ ತರಕಾರಿ ಎಲ್ಲಿ ಕಡಿಮೆ ಆಗ್ತದೆ ಆವಾಗ ಈ ಗಡ್ಡೆ ತರಕಾರಿಯನ್ನು ಉಪಯೋಗಿಸಬಹುದು ಅಂತ. ಒಳ್ಳೆ ಉಪಾಯ ಒಂದು. ಇನ್ನು ಮುಂದಿನ ವರ್ಷಗಳಲ್ಲಿ ಹೀಗೆ ಮಾಡಬೇಕು. ಅಲ್ಲ, ಈಗ ಈ ಮಳೆ ಹೆಚ್ಚು ಕಡಿಮೆ ಬರುವುದು ಹೋಗುದು, ಇದರಿಂದ ಒಂದು ರೀತಿಯ ಲೆಕ್ಕಾಚಾರದ ಲೆಕ್ಕಾಚಾರ. ಮತ್ತೆ ಅದಕ್ಕಿಂತ ಹೆಚ್ಚೇನಂದ್ರೆ, ಬೆಳಿಗ್ಗೆ ಕೆಲವು ಸಲ ಮಳೆಗಾಲ ಅಂತ ತೋರಿದ್ರೆ ಮಧ್ಯಾಹ್ನ ಬೇಸಿಗೆಗಾಲ, ಇದರಿಂದ ನಮಗೆ ಕೂಡ ಆರೋಗ್ಯದಲ್ಲಿ ಕೂಡ ಸಿಕ್ಕಾಪಟ್ಟೆ ಹೆಚ್ಚು ಕಮ್ಮಿ ಆಗಿದೆ ಅಂತ. ಹೌದು ಹೌದು, ಈಗ ಬರೀ ಗಿಡ ಇದು ಬಿಟ್ಟದ್ದು ಹಾಳಾದ್ದು ಅದು ಮಾತ್ರ ಅಲ್ಲ, ಮನುಷ್ಯರಿಗೂ ಕೂಡ ಜೀವ ಇರುವಂತಹದ್ದೆಲ್ಲವೂ ಕೂಡ ಜೀವಿಗಳು, ಜೀವಿಗಳ ಮೇಲೆ ಒಂದಲ್ಲ ಒಂದು ಏರುಪೇರು ಇದ್ದೇ ಇರ್ತದೆ. ಅದು ಮನುಷ್ಯರೇ ಆಗ್ಬೇಕಾಗಿಲ್ಲ, ಪ್ರಾಣಿಗಳಾಗ್ಬೋದು, ಗಿಡ ಮರಗಳಲ್ಲಾಗ್ಬೋದು, ಇಲ್ಲಿಯೂ ಕೂಡ ಏರುಪೇರು ಇದೆ ಅಂತ. ಹೌದು ಹೌದು, ಇದೀಗ ಬೇಸಿಗೆ ಸಮಯದಲ್ಲಿ ಆಗುವ ಬೆಳೆಗಳೇ ಬೇರೆ ನಮಗೆ ಅಲ್ವಾ, ಆ ಬೆಳೆಗಳಿಗೆಲ್ಲವೂ ಕೂಡ ಬೇಸಿಗೆ ಬೇರೆ, ಮಳೆಗಾಲ ಬೇರೆ, ಚಳಿಗಾಲ ಬೇರೆ ಅಂತ ಉಂಟಾ ಇವಾಗ? ಇಲ್ಲ, ಅದೇ ವರ್ಷ ಪೂರ್ತಿ ಈಗ ಬರುವ ಬೆಳೆಗಳಿಗೆ ಇದರಿಂದಾಗಿ ತೊಂದರೆ ಆಗ್ತದೆ. ಇನ್ನೀಗ ಈ ವರ್ಷ ಹಲಸು ಮಾವೆಲ್ಲ ಸಿಗಬಹುದಾ ಅಂತ ನನಗೊಂದು ಸಂಶಯ ಆಗುದು. ಹೌದು, ಗೇರು ಬೀಜ ಅದೆಲ್ಲ ಬೆಳೆ ಬರುವುದೇ ಇಲ್ಲ ನಮ್ಮ ಊರಿನಲ್ಲಿ ಅಂತೂ, ಇದರ ಸುದ್ದಿ ಇಲ್ಲ. ಬೇರೆ ಊರಿನಲ್ಲಿ ಎಲ್ಲಾದ್ರೂ ಬೆಳೆದಿದ್ರೆ ಹೆಚ್ಚುವರಿ ದುಡ್ಡು ಕೊಟ್ಟು ನಾವು ಖರೀದಿ ಮಾಡಬೇಕಷ್ಟೇ. ಸುರೇಶ್ ಅಣ್ಣ, ನಾನು ಈ ಲೆಕ್ಕಾಚಾರದ ಬಗ್ಗೆ ಯಾಕೆ ವಿಷಯ ಪ್ರಸ್ತಾಪ ಮಾಡಿದ್ದು ಅಂದ್ರೆ, ಲೆಕ್ಕದ ದಿನ ಅಂತ ಬರ್ತಾ ಇದೆ 22ನೇ ತಾರೀಕು. ಲೆಕ್ಕ ಅಂದ್ರೆ ಲೆಕ್ಕ ಬರೆಯುವುದ? ಲೆಕ್ಕ ಬರೆಯುವುದಲ್ಲ, ನಮ್ಮ ಹಳೆಯ ಕಾಲದಲ್ಲಿ, ತುಂಬಾ ಹಳೆಯದೇನಲ್ಲ, ಒಂದು 100 ವರ್ಷಗಳ ಹಿಂದೆಗಳೇ, ರಾಮಾನುಜಂ ಅಂತ ಹೆಸರು ಕೇಳಿರ್ಬೇಕು. ಅವರು ದೊಡ್ಡ ಗಣಿತ ತಜ್ಞರು. ಅವರ ಹುಟ್ಟಿದ ದಿನವನ್ನ ಈ ಗಣಿತ ದಿನ, ಲೆಕ್ಕದ ದಿನ ಅಂತ ಒಂದು ಆಚರಣೆ ಮಾಡ್ತಾರಂತೆ. ಹೌದು, ಅವರು ತಮಿಳುನಾಡಿನಿಂದ ಇಂಗ್ಲೆಂಡ್ಗೆ ಹೋಗಿದ್ದು ಅದು ದೊಡ್ಡ ಒಂದು ಕತೆ ಇದೆ. ಅವ್ರನ್ನ ಅಲ್ಲಿ ಗುರುತಿಸಿರುವಂತಹದ್ದು, ಅವರ ಪ್ರತಿಭೆಯನ್ನ ಗುರುತಿಸಿರುವಂತಹದ್ದು, ಅವರ ಎಷ್ಟೋ ಏನು ಲೆಕ್ಕಾಚಾರಗಳನ್ನ ಮುಂದಿನ ಅಧ್ಯಯನಕ್ಕಾಗಿ ಈಗ PhD ಮಾಡುವವರೆಲ್ಲವೂ ಕೂಡ ಬಳಕೆ ಮಾಡ್ತಾ ಇದ್ದಾರಂತೆ. ಅವರ ಹುಟ್ಟಿದ ಸೂತ್ರ ರೂಪದಲ್ಲಿ ಬರೆದಿಟ್ಟಿರುವಂತಹದ್ದು ಆ ದಿವಸವನ್ನ ಲೆಕ್ಕದ ದಿವಸ ಅಂತ ಯೋಚನೆ ಮಾಡಿದ್ದಾರೆ. ನ್ಯಾಷನಲ್ ಮ್ಯಾಥಮೆಟಿಷಿಯನ್ ಡೇ ನನಗೆ ಇದು ಲೆಕ್ಕ ಬಹಳ ಕಷ್ಟದ್ದು ಮೊದ್ಲಿಂದ್ಲೂ ಕೂಡ. ಅಲ್ಲ ಶ್ಯಾಮಣ್ಣ, ನನಗೆ ಇನ್ನೊಂದು ನೆನಪಾಗ್ತದೆ ನೀವು ಲೆಕ್ಕ ಅಂತ ಹೇಳುವಾಗ, ಈಗ ಹಿಂದಿನ ಕಾಲದವರು ನೋಡಿ ಅವರಿಗೆ ಅಕ್ಷರಾಭ್ಯಾಸ ಇಲ್ಲದಿದ್ರು ಕೂಡ ಒಂದು ಬಾಯಿ ಲೆಕ್ಕ ಹೇಳಿದ್ರೆ ಎಷ್ಟು ಬೇಗ ಅದಕ್ಕೆ ಉತ್ತರ ಹೇಳ್ತಾ ಇದ್ರು. ಅವಾಗ ಕ್ಯಾಲ್ಕುಲೇಟರ್ ಮೊಬೈಲ್ ಇರ್ಲಿಲ್ಲ. ಆದ್ರೆ ಈಗಿನ ಮಕ್ಕಳ ಹತ್ರ ಕೇಳಿ ಒಂದು ಸಣ್ಣ ಲೆಕ್ಕದ ಉತ್ತರ ಹೇಳಬೇಕಿದ್ರೆ ಮೊಬೈಲ್ ಎಲ್ಲಿದೆ, ಆಮೇಲೆ ಕ್ಯಾಲ್ಕುಲೇಟರ್ ಎಲ್ಲಿದೆ, ಅದನ್ನು ಹುಡುಕುದೇ ಆಯ್ತು, ತಲೆಯಲ್ಲಿ ಏನಿಲ್ಲ ಅಲ್ವಾ ಸುರೇಶ್ ಅಣ್ಣ? ಅಲ್ಲ ಈಗ ಹೇಗೂ ಸುಲಭದಲ್ಲಿ ಸಿಗ್ತದಲ್ಲ. ಹೌದು, ಅಂದ್ರೆ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ತಲೆ ಕೆಲಸ ಮಾಡುದು ಕಡಿಮೆ ಆಗಿದೆ. ಸಂಬಂಧ ಉಂಟು. ಹೌದು, ಆದ್ರಿಂದ ತಲೆ ಕೆಲಸ ಈಗ ಜಾಸ್ತಿ ಮಾಡಬೇಕಿದ್ರೆ ಈ ಮೊಬೈಲ್ ಇದನ್ನೆಲ್ಲ ಸ್ವಲ್ಪ ದೂರ ಕಡಿಮೆ ಇಡಬೇಕು. ಅದು ವಿಷಯ ಹೇಳಿದ್ದು ಸರಿ, ಮೊಬೈಲ್ ಇಂಥದ್ದನ್ನೆಲ್ಲ ದೂರ ಇಡಬೇಕಾದ್ದು ಬರೀ ತಲೆಗೆ ಅಲ್ಲ, ಮನಸ್ಸಿಗೂ ಕೂಡ ಬಹಳ ಮನಸ್ಸಿಗೆ ಶಾಂತಿ ಬೇಕು ಅಂದ್ರೆ ಬೇಕು ಅಂತ ಹೇಳಿದ್ರೆ ಬೇಕು. ಯಾಕಂತ ಹೇಳಿದ್ರೆ ದಿನ ಅದನ್ನು ನೋಡಿದ್ರೆ ಕೆಲವು ಸಲ ಹೆದರಿಕೆ ಆಗುವಷ್ಟು ವಿಷಯಗಳು ಬರ್ತಾ ಇರ್ತಾವ. ಮೂರನೇ ಅಲೆ ಬರ್ತು ಬಿಡ್ತದೆ ಅಂತ. ಹಾ, ಮೂರನೇ ಅಲೆ ಬಂದಾಯ್ತು ಈಗ, ಓ ಇಲ್ಲೇ ಉಂಟು ಅಂತ ಹೇಳುವಂತ ಲೆಕ್ಕದಲ್ಲೆಲ್ಲ ಬರ್ತದಪ್ಪ. ಅದನ್ನು ನೋಡುದೇ ಬಿಟ್ಟಿದ್ದೇನೆ ಕೆಲವೆಲ್ಲ. ಯಾಕಂತ ಹೇಳಿದ್ರೆ ಅದು ನೋಡಿದ್ರೆ ಬರೀ ಇದಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೆ ತಲೆಗೆ ಎಲ್ಲದಕ್ಕೂ ಕೂಡ ಅದರ ತಲೆ ಬಿಸಿ ಬರ್ತದೆ. ಆದ್ರಿಂದ ರತ್ನಕ್ಕ ಹೇಳಿದ್ರಲ್ಲಿ ಒಂದು ಸತ್ಯ ಉಂಟು, ಇದು ಕೆಲವು ಕೆಲಸವನ್ನೆಲ್ಲ ಕಡಿಮೆ ಮಾಡುವುದರ ಜೊತೆಗೆ ಕೆಲವು ಮಂಡೆ ಬಿಸಿಗಳನ್ನು ಜಾಸ್ತಿ ಮಾಡ್ತದೆ. ಅಂದ್ರೆ ಮನುಷ್ಯರ ಬುದ್ಧಿವಂತಿಕೆಯಿಂದಲೇ ಈ ತಂತ್ರಜ್ಞಾನ ಇಷ್ಟು ಬೆಳೆದದ್ದು. ಆದ್ರೆ ಆ ಬೆಳೆದ ತಂತ್ರಜ್ಞಾನ ಮತ್ತೆ ಪುನಃ ಮನುಷ್ಯನ ಬುದ್ಧಿವಂತಿಕೆಯನ್ನು ಕಡಿಮೆ ಮಾಡ್ತಾ ಇದೆ. ಅಂದ್ರೆ ಮೊದಲೆಲ್ಲ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಇಂಥದ್ದನ್ನು ಕೂಡ ಲೆಕ್ಕಾಚಾರ ಮಾಡಿಕೊಂಡು ಹೇಳ್ತಾ ಇದ್ರು, ಇಂಥ ದಿವಸ ಇಂಥ ಸಮಯಕ್ಕೆ ಸರಿಯಾಗಿ ಅದು ಚಂದ್ರಗ್ರಹಣ ಆಗ್ತದೆ ಸೂರ್ಯಗ್ರಹಣ ಆಗ್ತದೆ ಅಂತ ಹೇಳಿ. ಈಗಿನದ್ದು ಬೇರೆ ರೀತಿಯ ಒಂದು ಲೆಕ್ಕಾಚಾರಗಳು ಇರ್ತವೆ ಅದಕ್ಕೆ. ಹೌದೌದು, ಈಗ ಅವರು ಇದರಲ್ಲೇ ಕಂಪ್ಯೂಟರ್ ಇದರಲ್ಲೆಲ್ಲ ಲೆಕ್ಕ ಮಾಡಿ ಹೇಳ್ತಾರೆ. ಅಲ್ಲ ಈಗ ಈಗ ನಾನು ಈ ಮಾತಾಡ್ತಾ ಇದ್ದ ಹಾಗೆ ನನ್ನನ್ನು ಯಾಕೆ ಮಾತಾಡಿಸುದು ಅಂತ ಮೊಬೈಲ್ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದ್ದೆ. ಶ್ಯಾಮಣ್ಣನ ಮೊಬೈಲ್ ಅಲ್ಲಿ ಬೊಬ್ಬೆ ಹಾಕ್ಲಿ, ಈಗ ನಿಮಗೆ ಎಂತ ಗೊತ್ತಾ, ನೀವೀಗ ಆಗ ಹೊಟ್ಟೆಯಲ್ಲಿ ತಲೆನೋವಾಗ್ತದೆ ಅಂತ ಹೇಳಿದ್ದು ಅಲ್ವಾ, ಈಗ ನಾನ್ ನಿಮಗೆ ಜೀರ್ಣ ಹೆಚ್ಚಾಗುವಂತದ್ದು ಕೊಡಬೇಕು. ನಾನ್ ನಿಮಗೆ ಏನು ಗೊತ್ತಾ, ಒಂದು ಸ್ವಲ್ಪ ಕಹಿದ್ ಒಂದು ಜ್ಯೂಸ್ ಕೊಡ್ತೇನೆ, ಆಗ್ಬಹುದಲ್ಲ? ಕಹಿ ಜ್ಯೂಸ್ ಅಂದ್ರೆ ಮತ್ತೆ ಪೂರಿ ತಿನ್ಲಿಕ್ಕೆ ಇಲ್ಲ. ಹೌದು, ಅಂದ್ರೆ ಈ ದಾಳಿಂಬೆಯ ಸಿಪ್ಪೆ ಇದೆ ಅಲ್ಲ, ಅದ್ರ ಒಂದು ತಂಬುಳಿಯನ್ನ ನೀವು ಕುಡಿದ್ರೆ ಎಲ್ಲ ಓಡಿ ಹೋಗ್ತದೆ ನಿಮ್ಮ ಹೊಟ್ಟೆ ನೋಡಿ. ನಾಳೆ ಬೆಳಿಗ್ಗೆ ಆಗುವಾಗ ಸರಿ ಆಗ್ತದೆ, ಮತ್ತೆ ನೀವು ಎಂತ ತಿಂದ್ರೂ ಏನಾಗುದಿಲ್ಲ ನಿಮಗೆ. ಹಾಗಾಗಿ ಇವತ್ತೀಗ ನಿಮಗೆ ಕಾಫಿ ಇಲ್ಲ, ಟೀ ಇಲ್ಲ, ಕಷಾಯ ಇಲ್ಲ, ನಿಮಗೆ ಇವತ್ತೀಗ ದಾಳಿಂಬೆಯ ಕಷಾಯ ಕೊಡ್ತೇನೆ. ನನಗೆ ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿ ಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈನ್. ಛಟಾಯಿ ಯಾ ಗ್ರೇಡಿಂಗ್ ಇಕಾಯಿ, ಪ್ಯಾಕಿಂಗ್ ಹೌಸ್, ಸಪ್ಲೈ ಚೇನ್ ಔರ್ ಕೋಲ್ಡ್ ಚೇನ್ ಜೈಸಿ ಸುವಿಧಾ ಯಾ ಫಿರ್ ಪ್ರಾಥಮಿಕ ಕೃಷಿ ಪ್ರಸಂಸ್ಕರಣ ಕೇಂದ್ರ ಕಿ ಸ್ಥಾಪನಾ ಕರ್ ಸಕ್ತೆ ಹೈನ್. ಇಸ್ ಯೋಜನಾ ಕೆ ತಹತ್ ಪಾತ್ರ ಲಾಭಾರ್ಥಿಯೋ ಕೋ 2 ಕರೋಡ್ ರೂಪಾಯಿ ತಕ್ ಕೆ ಋಣ ಪರ್ ಅಧಿಕತಮ 7 ವರ್ಷ ಕೆ ಲಿಯೆ ಬ್ಯಾಜ್ ಮೇ 3% ತಕ್ ಕಿ ಛೂಟ್ ದಿ ಜಾ ರಹಿ ಹೈ. ಋಣ ಪುನರ್ಭುಕ್ತಾನ್ ಕೆ ಲಿಯೆ 6 ಮಹೀನೆ ಸೆ 2 ವರ್ಷ ತಕ್ ಮೊರೇಟೋರಿಯಂ ಕಿ ಸುವಿಧಾ ಭೀ ಉಪಲಬ್ಧ ಹೈ. ಇಸ್ ಯೋಜನಾ ನೆ ಅಬ್ ತಕ್ ಸಫಲತಾ ಕಿ ಕೈ ಮಿಸಾಲೆ ಕಾಯಂ ಕಿ ಹೈ, ಜೈಸೆ ಕಿ मध्य प्रदेश के लाभार्थी श्री विपिन त्रिपाठी ने एग्रीकल्चर वेस्ट से बायोफ्यूल बनाने का इनोवेटिव प्राइमरी प्रोसेसिंग सेंटर लगाया है। लोन मिलने की वजह से हम समय पर सारी मशीनों का प्रोक्योरमेंट और सारा सिविल वर्क टाइम पे करवा पाए, जिससे ये प्रोजेक्ट को लगाना संभव हो पाए। राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं। कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है। ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. आज देश के कोने कोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां, स्वयं सहायता समूह और कृषि उपज मंडियां इस योजना का लाभ उठा रहे हैं। ಡಾಕ್ಟ್ರೆ, ನನಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿಯ ಕುರಿತು ಮಾಹಿತಿ ಕೇಳುವರೆ. ಪ್ರಸ್ತುತ ರೈತರು ಕೃಷಿ ಕ್ಷೇತ್ರದಲ್ಲಿ ಬೆಳೆಯ ಉತ್ಪಾದನೆಗಾಗಿ ಹೆಚ್ಚಿನ ರಾಸಾಯನಿಕಯುಕ್ತವಾದಂತಹ ಪರಿಕರಗಳಾದ ರಸಗೊಬ್ಬರ ಹಾಗೂ ಕೀಟನಾಶಕಗಳ ಮೇಲೆ ಅವಲಂಬಿಸಿರುವುದನ್ನು ನಾವು ನೋಡ್ತೇವೆ. ಇಂತಹ ರಾಸಾಯನಿಕ ಪರಿಕರಗಳು ಅಂತರ್ಜಲ ಹಾಗೂ ಆಹಾರ ಪದಾರ್ಥಗಳನ್ನು ಕಲುಷಿತಗೊಳಿಸುವುದೇ ಅಲ್ಲದೆ ಮಣ್ಣಿನ ಫಲವತ್ತತೆಯು ಕೂಡ ಕುಂಠಿತಗೊಂಡು ಜೀವ ವೈವಿಧ್ಯತೆಯಲ್ಲಿ ಒಂದು ರೀತಿಯ ಅಸಮತೋಲನಕ್ಕೆ ಕಾರಣವಾಗ್ತದೆ. ದುಬಾರಿ ರಾಸಾಯನಿಕ ಪರಿಕರಗಳ ಬಳಕೆಯಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೆಚ್ಚಿನ ಆರ್ಥಿಕ ದುಸ್ಥಿತಿಗೆ ಹಾಗೂ ಸಾಲದ ಬಾಧೆಗೂ ಕೂಡ ತುತ್ತಾಗ್ತಾ ಇದ್ದಾರೆ. ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶಗಳಲ್ಲಿ ಸಣ್ಣ ಹಿಡುವಳಿದಾರರು ಸುಮಾರು 80% ಆಹಾರೋತ್ಪಾದನೆಯ ಪಾಲುದಾರರಾಗಿದ್ದು ಆಹಾರ ಭದ್ರತೆಯ ಸರಪಳಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಬೆಳೆ ಉತ್ಪಾದನಾ ಪದ್ಧತಿಗಳಾದ ಏಕ ಬೆಳೆಯ ಕೃಷಿ ಮಣ್ಣಿನ ತೇವಾಂಶದ ಕೊರತೆಗೆ ಕಾರಣವಾಗ್ತದೆ. ಒಟ್ಟಾರೆ ನೀರಿನ ಬಳಕೆಯಲ್ಲಿ ಕೃಷಿ ಕ್ಷೇತ್ರವು ಸುಮಾರು 70% ನೀರನ್ನು ಬಳಸಲಾಗ್ತಾ ಇದೆ. ಆಧುನಿಕ ಕೃಷಿ ಉತ್ಪಾದನೆಯಲ್ಲಿ ಸುಧಾರಿತ ಬಾಹ್ಯ ಪರಿಕರಗಳಾದ ಸುಧಾರಿತ ಮತ್ತು ಕುಲಾಂತರಿ ಬೆಳೆಗಳು ಅನುವಂಶಿಕ ವೈವಿಧ್ಯತೆಯಲ್ಲಿ ವ್ಯತ್ಯಾಸವಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವುದಕ್ಕೆ ತೊಂದರೆ ಉಂಟಾಗ್ತದೆ. ಈ ಪದ್ಧತಿಗಳು ಹಸಿರುಮನೆ ಅನಿಲಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊರಸೂಸುವುದರಿಂದ ಇಂತಹ ಕೃಷಿಯು ವಾತಾವರಣದ ಬದಲಾವಣೆಯಲ್ಲಿ ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕಡಿಮೆ ಬಂಡವಾಳದ ಕೃಷಿ ಪರಿಕರಗಳನ್ನು ಬಳಸಿಕೊಂಡು ಹೆಚ್ಚು ಇಳುವರಿ ಕೊಡುವಂತಹ ಹೊಸ ಕೃಷಿ ವಿಧಾನಗಳು ಅನೇಕ ರಾಷ್ಟ್ರಗಳಲ್ಲಿ ಈಗಾಗಲೇ ಪ್ರಚಲಿತದಲ್ಲಿವೆ. ಈ ರೀತಿಯ ಹೊಸ ಕೃಷಿ ವಿಧಾನಗಳು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುವುದರ ಜೊತೆಗೆ ಉತ್ಪಾದನೆಯ ವೆಚ್ಚವನ್ನು ತಗ್ಗಿಸಿ ವಿಷರಹಿತ ಆಹಾರವನ್ನು ಬಳಕೆದಾರರಿಗೆ ಕೊಡುವಲ್ಲಿ ಯಶಸ್ವಿಯಾಗಿವೆ. ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯು ಈ ರೀತಿಯ ತಾಂತ್ರಿಕತೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಧಾನ. ಇಂಥ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಗೂ ರಾಸಾಯನಿಕ ಔಷಧಗಳನ್ನು ಬಳಕೆ ಮಾಡದೆ ಸ್ಥಳೀಯವಾಗಿ ಲಭ್ಯ ಇರುವಂತಹ ಪರಿಕರಗಳನ್ನು ಬಳಸಿಕೊಂಡು ಯಶಸ್ವಿಯಾಗಿ ಕೃಷಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ನಮ್ಮ ದೇಶದಲ್ಲಿ ಸುಭಾಷ್ ಪಾಳೇಕರ್ ಅವರು ಹೆಚ್ಚು ಇದರಲ್ಲಿ ಸಂಶೋಧನೆಯನ್ನು ಕೈಗೊಂಡು ಈ ಪದ್ಧತಿಯ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯಲ್ಲಿ ಪ್ರಮುಖವಾಗಿ 4 ತತ್ವಗಳನ್ನು ಅಳವಡಿಸಿಕೊಳ್ಳಲಾಗ್ತದೆ. ಮೊದಲನೇದೇ ಬೀಜಾಮೃತ. ಇದು ದೇಶಿ ಹಸುವಿನ ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿರುವಂತಹ ಕಷಾಯ. ತೀರಾ ಕಡಿಮೆ ವೆಚ್ಚದಲ್ಲಿ ಇದನ್ನು ತಯಾರಿಸಬಹುದು ಹಾಗೂ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದಂತಹ ಸಾವಯವ ಸಾಮಗ್ರಿ ಇದಾಗಿದೆ. ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಈ ದ್ರವ ಪದಾರ್ಥದಲ್ಲಿ ಅದ್ದಿ ಉಪಚರಿಸಿದರೆ ಅಂತಹ ಬೀಜ ಚೆನ್ನಾಗಿ ಮೊಳೆತು ಫಲಿಸುತ್ತದೆ. ಅದೇ ರೀತಿ ಸಸ್ಯ ಭಾಗಗಳ ಬುಡವನ್ನು ಅದ್ದಿ ಅನಂತರ ನೆಟ್ಟರೆ ಉತ್ತಮವಾದಂತಹ ಬೇರು ಸಮೂಹ ನಿರ್ಮಾಣ ಆಗುವುದರ ಜೊತೆಗೆ ಯಾವುದೇ ರೋಗದ ಬಾಧೆಯಿಲ್ಲದೆ ಅದು ವೃದ್ಧಿ ಹೊಂದಿ ನಿರೀಕ್ಷಿಸಿದ ಪ್ರತಿಫಲವನ್ನು ಹೊಂದಬಹುದು. ಇದನ್ನು ಮನೆಯಲ್ಲಿಯೇ ತಯಾರಿಸಿಕೊಂಡು ಬಳಸಬಹುದು. ಇದಕ್ಕೆ ಯಾವುದೇ ವಿಶೇಷ ತಾಂತ್ರಿಕತೆಯ ಹಾಗೂ ಹೆಚ್ಚು ಬಂಡವಾಳದ ಅವಶ್ಯಕತೆಯಿಲ್ಲ. ಬೀಜಾಮೃತವನ್ನು ತಯಾರಿಸುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ಒಂದು ಪ್ಲಾಸ್ಟಿಕ್ ಡ್ರಮ್, 20 ಲೀಟರ್ನಷ್ಟು ನೀರು, 5 ಕಿಲೋಗ್ರಾಂನಷ್ಟು ದೇಶಿ ಹಸುವಿನ ಸಗಣಿ, 5 ಲೀಟರ್ನಷ್ಟು ಗೋಮೂತ್ರ, 50 ಗ್ರಾಂನಷ್ಟು ಸುಣ್ಣ ಹಾಗೂ 1 ಹಿಡಿ ಬದುವಿನ ಮಣ್ಣು. ತಯಾರಿಸುವಂತಹ ವಿಧಾನ ಅಂತಂದರೆ ಬೀಜೋಪಚಾರ ಮಾಡುವ ಹಿಂದಿನ ದಿವಸ ರಾತ್ರಿ ಸುಮಾರು 5 ಕಿಲೋಗ್ರಾಂನಷ್ಟು ದೇಶಿ ಹಸುವಿನ ಸಗಣಿಯನ್ನು ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ ಗಂಟು ಹಾಕಿ 20 ಲೀಟರ್ ನೀರಿರುವ ಪ್ಲಾಸ್ಟಿಕ್ ಡ್ರಮ್ನ ಮಧ್ಯಭಾಗದಲ್ಲಿ 12 ಗಂಟೆಗಳ ಕಾಲ ಇಳಿಬಿಡಬೇಕು. ಇದೇ ಸಮಯದಲ್ಲಿ 50 ಗ್ರಾಂ ಸುಣ್ಣವನ್ನು 1 ಲೀಟರ್ ನೀರಿನಲ್ಲಿ ಪ್ರತ್ಯೇಕವಾಗಿ ನೆನೆಸಿಡಬೇಕು. ಮರುದಿವಸ ಮುಂಜಾನೆ ಸಗಣಿ ಕಟ್ಟಿರುವಂತಹ ಗಂಟನ್ನು ಕಟ್ಟು ಬಿಚ್ಚದೆ 3-4 ಬಾರಿ ಸರಿಯಾಗಿ ಹಿಂಡಿ ತೆಗೆಯಬೇಕು. ನಂತರ ಅದಕ್ಕೆ 1 ಹಿಡಿ ಬದುವಿನ ಮಣ್ಣನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಅನಂತರ 5 ಲೀಟರ್ ಗೋಮೂತ್ರ ಮತ್ತು ಸುಣ್ಣದ ನೀರನ್ನು ಸೇರಿಸಿ ಸರಿಯಾಗಿ ಬೆರೆಸಬೇಕು. ಹೀಗೆ ತಯಾರಿಸಿರುವಂತಹ ಬೀಜಾಮೃತದಲ್ಲಿ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಬೀಜಾಮೃತವನ್ನು ಬಳಸುವಂತಹ ವಿಧಾನ ಅಂತಂದರೆ ಎಲ್ಲ ಬೆಳೆಗಳ ಬೀಜೋಪಚಾರಕ್ಕೆ ಇದನ್ನು ಉಪಯೋಗ ಮಾಡಬಹುದು. ಬೀಜಾಮೃತವನ್ನು ಬೀಜಗಳೊಂದಿಗೆ ಮಿಶ್ರಣ ಮಾಡಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ನಾಟಿ ಮಾಡುವ ಬೆಳೆಗಳಿಗೆ ಗಿಡಗಳ ಬೇರುಗಳನ್ನು ಸುಮಾರು 10-15 ನಿಮಿಷಗಳ ಕಾಲ ಅದ್ದಿ ತೆಗೆದು ನಂತರ ನಾಟಿ ಮಾಡಬಹುದು. ಬೀಜಾಮೃತವನ್ನು ಉಪಯೋಗಿಸುವುದರಿಂದ ಕೆಲವೊಂದು ಅನುಕೂಲಗಳಿವೆ. ಬೀಜಗಳ ಉತ್ತಮ ಮೊಳಕೆಗೆ ಇದು ಸಹಾಯ ಮಾಡುತ್ತದೆ. ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸಿ ಅವುಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಬೀಜಾಮೃತವು ಬೀಜಗಳನ್ನು ರೋಗ ಮತ್ತು ಕೀಟಗಳ ಹಾವಳಿಯಿಂದ ಕಾಪಾಡುತ್ತದೆ. ದೇಶಿ ಹಸುವಿನ ಸಗಣಿ ಮತ್ತು ಗೋಮೂತ್ರವು ರೋಗ ನಿರೋಧಕ ಶಕ್ತಿಯನ್ನು ಹಾಗೂ ಔಷಧೀಯ ಗುಣಗಳನ್ನು ಹೊಂದಿದೆ. ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯ 2ನೇ ತತ್ವ ಅಂತಂದರೆ ಜೀವಾಮೃತದ ಬಳಕೆ. ಜೀವಾಮೃತ ಅಂತಂದರೆ ಬೆಳೆಗಳಿಗೆ ಹೊಸ ಜೀವವನ್ನು ಅಥವಾ ಚೈತನ್ಯವನ್ನು ತುಂಬುವಂತಹ ಸಾಮಗ್ರಿ. ಇದು ಕೂಡ ಬೀಜಾಮೃತದಂತೆ ಕೆಲಸ ಮಾಡುತ್ತದೆ. ಹಸುವಿನ ಸಗಣಿ ಮತ್ತು ಗಂಜಲ ಕೇವಲ ಸಾವಯವ ತ್ಯಾಜ್ಯ ವಸ್ತುಗಳಾಗಿರದೆ ಸೂಕ್ಷ್ಮ ಜೀವಾಣುಗಳ ಸಮುಚ್ಚಯವಾಗಿದೆ ಅಂತಲೇ ಹೇಳಬಹುದು. ಈ ಜೀವಾಣುಗಳು ಮಣ್ಣಿನಲ್ಲಿರುವ ಪೋಷಕಾಂಶ ಮತ್ತು ಸಸ್ಯ ಬೇರು ಸಮೂಹಗಳ ನಡುವೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ. ಯಾವುದೇ ಒಂದು ಬೆಳೆಯನ್ನು ಬೆಳೆಯುವುದಕ್ಕೆ ಅಸಂಖ್ಯಾತ ಜೀವಾಣುಗಳ ಅಗತ್ಯ ಇರುತ್ತದೆ. ಸಗಣಿಯಲ್ಲಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಸರಬರಾಜು ಮಾಡುವುದಕ್ಕೆ ನೆರವಾಗುವಂತಹ ರಂಜಕಾಂಶವನ್ನು ಕರಗಿಸುವ ಅಣುಜೀವಿಗಳು ಬ್ಯಾಸಿಲಸ್, ಮೈಕೋರೈಜಾ ಇಂತಹ ಅಸಂಖ್ಯ ಜೀವಾಣುಗಳಿರುತ್ತವೆ. ಜೀವಾಮೃತದಲ್ಲಿ ಘನ ಮತ್ತು ದ್ರವ ಜೀವಾಮೃತವೆಂಬ 2 ಬಗೆಗಳಿವೆ. ದ್ರವ ಜೀವಾಮೃತ ಅನ್ನುವಂತಹದ್ದು ನೀರಾವರಿ ಆಸರೆಯಲ್ಲಿನ ಬೆಳೆಗಳಿಗೆ ಇದನ್ನು ಒದಗಿಸುವುದು ಉತ್ತಮದಾಯಕ. ದ್ರವ ಜೀವಾಮೃತವನ್ನು ನೀರಿನ ಜೊತೆ ಬೆರೆಸಿ ಬಿಡಬಹುದು. ಟೊಮೆಟೊ, ಮೆಣಸಿನಕಾಯಿ, ತೋಟದ ಬೆಳೆಗಳು ಇವುಗಳಿಗೆ ದ್ರವ ರೂಪದ ಜೀವಾಮೃತವನ್ನು ಕೊಡುವಂತಹದ್ದು ಒಳ್ಳೆಯದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್, 200 ಲೀಟರ್ ನೀರು, 10 ಕಿಲೋಗ್ರಾಂನಷ್ಟು ದೇಶಿ ಹಸುವಿನ ಸಗಣಿ, 5-10 ಲೀಟರ್ ಗೋಮೂತ್ರ, 2 ಕಿಲೋಗ್ರಾಂನಷ್ಟು ಕಪ್ಪು ಬೆಲ್ಲ ಅಥವಾ 4 ಲೀಟರ್ನಷ್ಟು ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು, 1 ಹಿಡಿ ಬದುವಿನ ಮಣ್ಣು. ತಯಾರಿಸುವಂತಹ ವಿಧಾನ ಅಂತಂದರೆ ನೆರಳಿನಲ್ಲಿಟ್ಟಂತಹ ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟರ್ ನೀರಿನ ಜೊತೆಗೆ 10 ಕಿಲೋಗ್ರಾಂ ಸಗಣಿ, 5-10 ಲೀಟರ್ ಗೋಮೂತ್ರವನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ನಂತರ 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಅಥವಾ 4 ಲೀಟರ್ ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂನಷ್ಟು ದ್ವಿದಳ ಧಾನ್ಯಗಳ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ದಿನಕ್ಕೆ 3 ಸಾರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲದ ಹೊತ್ತು ಮಿಶ್ರಣವನ್ನು ಕೋಲಿನಿಂದ ಪ್ರದಕ್ಷಿಣಾಕಾರವಾಗಿ ತಿರುಗಿ ಹಾಕಬೇಕು. ಹೀಗೆ ತಯಾರಿಸಿರುವಂತಹ ಜೀವಾಮೃತವು ಸುಮಾರು 7 ದಿವಸಗಳಲ್ಲಿ ಬಳಕೆಗೆ ಸಿದ್ಧವಾಗ್ತದೆ. ಬಳಸುವಂತಹ ವಿಧಾನ ಅಂತಂದರೆ ಸಿದ್ಧಗೊಳಿಸಿರುವಂತಹ ಜೀವಾಮೃತವನ್ನು 7 ದಿವಸದ ಒಳಗಾಗಿ ತೇವಾಂಶ ಇರುವ ಭೂಮಿಗೆ ಸಿಂಪಡಿಸುವಂಥದ್ದು ಒಳ್ಳೆಯದು. ಪ್ರತಿ ಎಕರೆಗೆ 200 ಲೀಟರ್ ಜೀವಾಮೃತವನ್ನು ತಿಂಗಳಿಗೆ 2 ಬಾರಿ ನೀರಾವರಿ ಮುಖಾಂತರ ಅಥವಾ ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬಹುದು. ಸಿಂಪರಣೆ ಮಾಡುವಲ್ಲಿ ಜೀವಾಮೃತವನ್ನು 10% ಪ್ರಮಾಣದಲ್ಲಿ ಬಳಸಬೇಕು. ಹನಿ ನೀರಾವರಿ ಪದ್ಧತಿ ಅಳವಡಿಸಿದಲ್ಲಿ ಪ್ರತಿ ಎಕರೆಗೆ 200 ಲೀಟರ್ ಸೋಸಿದ ಜೀವಾಮೃತವನ್ನು ತಿಂಗಳಿಗೆ 2 ಸಾರಿ ಉಪಯೋಗಿಸಬಹುದು. ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಗಿಡದ ಬುಡಕ್ಕೆ 1 ಲೀಟರ್ನ ಹಾಗೆ ತಿಂಗಳಿಗೆ 2 ಬಾರಿ ಬಳಸಬಹುದು. ಇನ್ನು ಘನ ಜೀವಾಮೃತ ಎನ್ನುವಂತಹದ್ದು ಸೂಕ್ಷ್ಮ ಜೀವಾಣುಗಳು ಸುಪ್ತಾವಸ್ಥೆಯಲ್ಲಿದ್ದು ತಂಪು ಲಭಿಸಿದ ತಕ್ಷಣ ಅವು ಕಾರ್ಯಪ್ರವೃತ್ತವಾಗ್ತವೆ. ಮಳೆ ಆಸರೆಯಲ್ಲಿನ ಅಲ್ಪಾವಧಿ ಬೆಳೆಗಳಿಗೆ ಘನ ಜೀವಾಮೃತದ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಇದನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 100 ಕಿಲೋಗ್ರಾಂನಷ್ಟು ದೇಶಿ ಹಸುವಿನ ಸಗಣಿ, 2 ಕಿಲೋಗ್ರಾಂನಷ್ಟು ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು, 1 ಹಿಡಿ ಬದುವಿನ ಮಣ್ಣನ್ನು ಸ್ವಲ್ಪ ಗೋಮೂತ್ರವನ್ನು ಚಿಮಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ನಂತರ ನೆರಳಿನಲ್ಲಿ ತೆಳುವಾಗಿ ಹರಡಿ ಒಣಗಿಸಬೇಕು. ಒಣಗಿದ ನಂತರ ಕೈಯಿಂದ ಪುಡಿ ಮಾಡಿ 100 ಕಿಲೋಗ್ರಾಂ ತಿಪ್ಪೆ ಗೊಬ್ಬರದ ಜೊತೆಗೆ 10 ಕಿಲೋಗ್ರಾಂನಷ್ಟು ಘನ ಜೀವಾಮೃತವನ್ನು ಮಿಶ್ರಣ ಮಾಡಿ ಬೆಳೆಗಳಿಗೆ ಒದಗಿಸಬೇಕಾಗ್ತದೆ. ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯ 3ನೇ ತತ್ವ ಅಂತಂದರೆ ಬೆಳೆಗಳಿಗೆ ಹೊದಿಕೆಯನ್ನು ಒದಗಿಸುವಂತಹದ್ದು. ಇದನ್ನೇ ಮಲ್ಚಿಂಗ್ ಅಥವಾ ಮುಚ್ಚಿಗೆ ಎಂದು ಕೂಡ ಕರೆಯಲಾಗ್ತದೆ. ಬೆಳೆಯ ಸಾಲುಗಳ ನಡುವೆ ಮತ್ತು ಗಿಡ ಮರಗಳ ಬುಡಗಳ ಪಾತಿಗಳ ಅಗಲಕ್ಕೆ ಅನುಗುಣವಾಗಿ ಜೈವಿಕವಾಗಿ ಶಿಥಿಲಗೊಳ್ಳುವಂತಹ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಮಂದವಾಗಿ ಹರಡಿದಲ್ಲಿ ಮಣ್ಣು ಬಹುಕಾಲ ಹಸಿಯಾಗಿ ಉಳಿತದೆ. ಮಳೆಯಾದಾಗ ಮೇಲ್ಮಣ್ಣು ಕೊಚ್ಚಿ ನಷ್ಟವಾಗುವುದಿಲ್ಲ. ಕಳೆಗಳು ಅಷ್ಟಾಗಿ ಪೀಡಿಸಲಾರವು ಹಾಗೂ ಅವು ಬಲು ನಿಧಾನವಾಗಿ ಕೊಳೆತು ಗೊಬ್ಬರವಾಗ್ತವೆ. ಇವೆಲ್ಲಕ್ಕೂ ಮಿಗಿಲಾಗಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳುಗಳು ಅಸಂಖ್ಯಾತವಾಗಿ ವೃದ್ಧಿ ಹೊಂದಿ ಮಣ್ಣಿನ ಉಷ್ಣತೆಯನ್ನು ಕೂಡ ಕಾಪಾಡಬಹುದು. ಇದರಲ್ಲಿ 3 ವಿಧಗಳಿವೆ: ಮಣ್ಣಿನ ಹೊದಿಕೆ, ಒಣ ಹೊದಿಕೆ ಮತ್ತು ಜೀವಂತ ಹೊದಿಕೆ. ಮಣ್ಣಿನ ಹೊದಿಕೆ ಅಂತಂದರೆ ಸಾಯಿಲ್ ಮಲ್ಚಿಂಗ್. ಮಣ್ಣಿನ ಹೊದಿಕೆಯಾಗಿ ಮೇಲ್ಮಣ್ಣನ್ನು ಸಡಿಲಗೊಳಿಸುವಂತಹದ್ದು ಅಥವಾ ಪುಡಿ ಮಣ್ಣನ್ನು ಹರಡುವಂತಹ ಪದ್ಧತಿ ಇರ್ತದೆ. ತೋಟಗಾರಿಕಾ ಬೆಳೆಗಳ ಸಾಲುಗಳ ನಡುವೆ ಮಣ್ಣಿನ ಹೊದಿಕೆಯನ್ನು ಉಪಯೋಗಿಸುವುದಿದೆ. ಒಣ ಹೊದಿಕೆ ಅಂತಂದರೆ ಯಾವುದೇ ಒಂದು ನೈಸರ್ಗಿಕವಾಗಿ ಕ್ರಮೇಣ ಶಿಥಿಲಗೊಂಡು ಅದರಲ್ಲಿರುವಂತಹ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವ ಸಾವಯವ ತ್ಯಾಜ್ಯವನ್ನು ಹರಡಿದಾಗ ಅದನ್ನು ಒಣ ಹೊದಿಕೆ ಎಂದು ಕರೆಯಲಾಗ್ತದೆ. ಅಂತಹ ಸಾಮಗ್ರಿಗಳನ್ನು ಮಣ್ಣಿನ ಮೇಲೆ ಪದರದಂತೆ ಇಲ್ಲವೇ ಚದುರಿದಂತೆ ಹರಡಿದಾಗ ಅದು ಮಣ್ಣಿನ ಮೇಲ್ಪದರವನ್ನು ಆವರಿಸಿಕೊಂಡು ಬಿಸಿಲು ನೇರವಾಗಿ ಮಣ್ಣಿನ ಕಣಗಳ ಮೇಲೆ ಬಿದ್ದು ತೇವಾಂಶ ಆವಿಯಾಗಿ ಹೋಗುವುದನ್ನು ತಪ್ಪಿಸುತ್ತದೆ. ಪ್ರಾರಂಭಕ್ಕೆ ಇದು ಕಳೆಯದೇ ಇದ್ದರೂ ಕೂಡ ದಿನ ಕಳೆದ ಹಾಗೆ ಮಣ್ಣಿನಲ್ಲಿರುವಂತಹ ತೇವಾಂಶ, ಉಷ್ಣತೆ ಮತ್ತು ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ಕಳಿತು ಗೊಬ್ಬರವಾಗಿ ಮಾರ್ಪಾಟಾಗ್ತದೆ. ಮಳೆಯಾದಾಗ ಅಥವಾ ಬೆಳೆಗೆ ನೀರನ್ನು ಒದಗಿಸಿದಾಗ ತೇವಾಂಶವು ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇಂಗ್ತದೆ. ಮಣ್ಣು ಕೊಚ್ಚಣೆಯಾಗುವುದಾಗಲಿ ಮಳೆ ನೀರು ಹರಿದು ಪೋಲಾಗುವುದಾಗಲಿ ಇರುವುದಿಲ್ಲ. ಸೂಕ್ಷ್ಮಜೀವಿಗಳಿಗೆ ಎರೆಹುಳುಗಳಿಗೆ ಅನುಕೂಲಕರ ವಾತಾವರಣ ಉಂಟಾಗಿ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿ ಹೊಂದಿ ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಗಾಳಿಯಾಡುವಂತೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಮಣ್ಣಿನ ಉಷ್ಣತೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದೇ ಅಲ್ಲದೆ ಬೇರುಗಳ ಉಸಿರಾಟಕ್ಕೂ ಕೂಡ ನೆರವಾಗ್ತವೆ. ಜಮೀನಿನಲ್ಲಿಯೇ ಅಲ್ಲದೆ ಬೇರೆಡೆಗಳಿಂದ ಸಂಗ್ರಹಿಸಿರುವಂತಹ ಒಣಹುಲ್ಲು, ಸೋಗೆ, ಗರಿ, ತರಗು, ಕಳೆ ಸಸ್ಯಗಳು, ಸೊಪ್ಪು ಸದೆ, ಕೂಳೆಗಳು, ಬೆಳೆಯ ಕೊಯ್ಲಿನ ನಂತರ ಉಳಿಯುವಂತಹ ಸಸ್ಯ ಭಾಗಗಳು, ಸಿಪ್ಪೆ, ತೆಂಗಿನ ನಾರಿನ ಪುಡಿ, ಕಸಕಡ್ಡಿಗಳು, ಇವುಗಳೆಲ್ಲವನ್ನೂ ಕೂಡ ಒಣ ಹೊದಿಕೆಗೆ ಬಳಸಬಹುದು. ಹಾಗೆಯೇ ಜೀವಂತ ಹೊದಿಕೆ ಇರುವಂತಹದ್ದು ಲೈವ್ ಮಲ್ಚಿಂಗ್. ಯಾವುದೇ ಒಂದು ಗಿಡ ಬೆಳೆಯಲ್ಲಿನ ಸಾಲುಗಳ ನಡುವೆ ಇಲ್ಲವೇ ಬದುಗಳ ಮೇಲೆ ಎತ್ತರವಾಗಿ ಬೆಳೆಗಳನ್ನು ಬೆಳೆದಾಗ ಎತ್ತರದ ಬೆಳೆಗಳು ಗಿಡ್ಡ ಬೆಳೆಗಳಿಗೆ ನೆರಳನ್ನು ಒದಗಿಸ್ತವೆ. 4ನೇ ಅಂಶ ಅಂತಂದರೆ ಆರ್ದ್ರತೆ ಅಥವಾ ತೇವಾಂಶವನ್ನು ಕಾಪಾಡಿಕೊಳ್ಳುವಂತಹದ್ದು. ಮಣ್ಣಿನ ಹ್ಯೂಮಸ್ಸನ್ನು ವೃದ್ಧಿಸಿ ಮಣ್ಣಿನ ವಾಯುಗುಣವನ್ನು ಹೆಚ್ಚಿಸುತ್ತದೆ. ಒಂದು ಮಣ್ಣಿನ ವಾತಾವರಣವೆಗೆದ್ದು 50% ಗಾಳಿ ಹಾಗೂ 50% ನೀರಿನ ಅಣುಗಳ ಮಿಶ್ರಣವನ್ನು ಒಳಗೊಂಡಿರುತ್ತದೆ. ಮಣ್ಣಿನ ಪದರಗಳಲ್ಲಿನ ತೇವ ಮತ್ತು ಗಾಳಿಯ ಮಿಶ್ರಣವೇ ಈ ಆರ್ದ್ರತೆ ಎನ್ನುವಂತಹದ್ದು. ಯಾವುದೇ ಬೆಳೆ ಚೆನ್ನಾಗಿ ಫಲಿಸಬೇಕಾದರೆ ಸಮತೋಲನ ಪೋಷಕಾಂಶಗಳ ಜೊತೆಗೆ ಅಗತ್ಯ ಪ್ರಮಾಣದ ತೇವಾಂಶ ಪೂರೈಕೆಯಾಗಬೇಕು. ಗೊಬ್ಬರಗಳಲ್ಲಿರುವಂತಹ ಪೋಷಕಾಂಶಗಳು ಕರಗಿ ಬೇರು ಸಮೂಹಕ್ಕೆ ಸಿಗುವಂತೆ ಮಾಡುವುದಕ್ಕೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತಹದ್ದು ಕೂಡ ಅತಿ ಅಗತ್ಯ. ಇದುವರೆಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಟಿಎಸ್ ಪ್ರಸಾದ್. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 49,000 ಗರಿಷ್ಠ 53,000, ಹೊಸ ಅಡಿಕೆ ಕನಿಷ್ಠ 37,500 ಗರಿಷ್ಠ 43,500, ಕೋಕಾ ಕ್ವಿಂಟಾಲಿಗೆ 35,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ ಕನಿಷ್ಠ 8,000 ಗರಿಷ್ಠ 11,000, ತೆಂಗಿನಕಾಯಿ ಒಂದನೇ ವರ್ಗ 1,000 to 20,000 ಗರಿಷ್ಠ 27,000, ಎರಡನೇ ವರ್ಗ 1,000 to 10,000 ಗರಿಷ್ಠ 18,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,500 to 2,800, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,600 to 2,800, IR8 ಕ್ವಿಂಟಾಲಿಗೆ 2,800 ಗರಿಷ್ಠ 3,000, ಭತ್ತ ಆಮದು ಕ್ವಿಂಟಾಲಿಗೆ 1,700 to 1,800, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ಗರಿಷ್ಠ 4,300, ಕೆಂಪು ಕ್ವಿಂಟಾಲಿಗೆ 3,900 ಗರಿಷ್ಠ 4,000, ಕಪ್ಪು ಕ್ವಿಂಟಾಲಿಗೆ 3,900 to 4,000, ಮೆಣಸು ಆಮದು ಕನಿಷ್ಠ 15,000 ಗರಿಷ್ಠ 19,000, ಕಾಳುಮೆಣಸು ಕ್ವಿಂಟಾಲಿಗೆ ಕನಿಷ್ಠ 37,000 ಗರಿಷ್ಠ 51,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 ಗರಿಷ್ಠ 10,500, ಬಾಳೆಕಾಯಿ ಮೈಸೂರು ಕನಿಷ್ಠ 1,800 ಗರಿಷ್ಠ 2,800, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2,000 to 2,600, ಗಾಳಿ ಕ್ವಿಂಟಾಲಿಗೆ 1,600 to 1,800, ನೇಂದ್ರ ಕ್ವಿಂಟಾಲಿಗೆ 2,200 to 2,800. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಪುರಂದರದಾಸರ ಒಂದು ಕೀರ್ತನೆ, ಹಾಡಿರುವವರು ಉಪೇಂದ್ರ ಭಟ್. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕಿರುವುದು ಮುರಿದು ಓಡಿದರು, ಆಟ ಸಾಕಿರುವುದು ಮುರಿದು ಓಡಿದರು. ಹೀಗಿರಬೇಕು ಸೌತಾರ, ಹೀಗಿರಬೇಕು ಸೌತಾರ, ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು, ಆಡುವ ಮಕ್ಕಳು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಕಿಂದು ಮುರಿದು ಓಡಿದರು, ಆಟ ಸಕಿಂದು ಮುರಿದು ಓಡಿದರು. ಸಂತೆಯು ನೆರೆಯಿತು ನಾನಾ ಪರಿ, ಸಂತೆಯು ನೆರೆಯಿತು ನಾನಾ ಪರಿ, ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ, ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಹಕ್ಕಿಯು ಬಂದಿತು ಅಂಗಳದಲ್ಲಿ, ಹಕ್ಕಿಯು ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ. ಹೀಗಿರಬೇಕು ಸೌತಾರ, ಹೀಗಿರಬೇಕು ಸೌತಾರ, ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು